ತ್ರಿಗುಣಗಳಲ್ಲಿ ಲಕ್ಷ್ಮೀನಾರಾಯಣರ ವಿಹಾರದಿಂದ ಆ ತ್ರಿಗುಣಗಳಿಂದ ಆಗುವಂತಹ ಕಾರ್ಯದ ಅಭಿವ್ಯಕ್ತಿ ಅಂತ ತಿಳಿಸ್ತಾರೆ. ಆಲಯಗಳೊಳಗೆ 20 ದೀಪಜ್ವಾಲೆ ವರ್ತಿಗಳನುಸರಿಸಿ ಜನರ ಆಲಿಗೊಪ್ಪುವ ತೆರದಿ ಹರಿತ ತೋರ್ಪ ಸರ್ವತ್ರ ಕಾಲಕಾಲದಲ್ಲಿ ಶ್ರೀಧರ ದುರ್ಗಾ ಲಲನೆಯರ ಕೂಡಿ ಸುಖಮಯ ಲೀಲೆಗೈಯಲು ತ್ರಿಗುಣ ಕಾರ್ಯಗಳಹವು ಜೀವರಿಗೆ. ತ್ರಿಗುಣಗಳಲ್ಲಿ ಲಕ್ಷ್ಮೀನಾರಾಯಣರು ವಿಹಾರ ಮಾಡ್ತಾರೆ, ಆಗ ಆ ತ್ರಿಗುಣಗಳಿಂದ ಆಗುವಂತಹ ಕಾರ್ಯದ ಅಭಿವ್ಯಕ್ತಿ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ, ಆಲಯಗಳೊಳಗೆ 20 ದೀಪಜ್ವಾಲೆ ವರ್ತಿಗಳನುಸರಿಸಿ ಅಂತ. ದೀಪ ಅಲ್ಲಿರ್ತಕ್ಕಂಥ ಬತ್ತಿ ಮತ್ತು ತೈಲವನ್ನು ಅನುಸರಿಸಿ ಬೆಳಕನ್ನು ಹೇಗೆ ಕೊಡುತ್ತೋ ಆ ರೀತಿಯಾಗಿ ಅಂತ ಅಲ್ಲಿ ತಿಳಿಸ್ತಾರೆ. ಸೋಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿರುವ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಜೀವರ ಶರೀರ 24 ತತ್ವಗಳಿಂದ ಕೂಡಿರುವಂಥದ್ದು. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ, ಮನಸ್ಸು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರ ಮತ್ತು ಪಂಚಭೂತಗಳು. ಮನಸ್ಸು ಮತ್ತು ಬುದ್ಧಿಯನ್ನು ಪ್ರತ್ಯೇಕ ಇಟ್ಟುಕೊಂಡ್ರೆ ಪಂಚವಿಂಶತಿ ತತ್ವಗಳು ಅಂತ ಗಣನೆ. ಈ ಶರೀರ, ಜೀವರ ಶರೀರ ಅನ್ನೋದು ತ್ರಿಗುಣಗಳಿಂದ ಆಗಿದೆ. ಸತ್ವ, ರಜ, ತಮ ಅಂತ 3 ಗುಣಗಳಿಂದ ಯುಕ್ತವಾಗಿರುವಂಥದ್ದು. ಇಂತಹ ಶರೀರದಲ್ಲಿ ಬಿಂಬರೂಪಿ ಪರಮಾತ್ಮ ಲಕ್ಷ್ಮೀ ಸಹಿತನಾಗಿ ವಿಹಾರ ಮಾಡೋದರಿಂದ ಶರೀರದಲ್ಲಿರ್ತಕ್ಕಂತಹ ಸತ್ವಗುಣ ಉದ್ರೇಕ ಆದರೆ ಅಭಯಂ ಸತ್ವ ಸಂಶುದ್ಧಿ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸುವಂಗೆ ಸತ್ಕರ್ಮಗಳು ನಡೆಯುತ್ತೆ. ದೈವಿ ಸಂಪತ್ತಾಗಿರ್ತಕ್ಕಂಥ ಜ್ಞಾನ, ಭಕ್ತಿ, ವಿಷಯ ವೈರಾಗ್ಯ ಈ ರೀತಿಯಾಗಿ ಜೀವನದಲ್ಲಿ ಪ್ರವೃತ್ತಿ ಬರುತ್ತೆ. ತಮೋಗುಣ ಉದ್ರೇಕ ಆದರೆ ದಂಭೋ ದರ್ಪೋಭಿಮಾನಶ್ಚ ಅಂತ ಹೇಳ್ದಂಗೆ ಆಸುರಿ ಸಂಪತ್ತು ಅನ್ನೋದು ಅಭಿವ್ಯಕ್ತಿ ಆಗತ್ತೆ. ಸತ್ವ ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತ ಗೀತಾ ತಾತ್ಪರ್ಯದಲ್ಲಿ ಹೇಳ್ದಂಗೆ ಪಂಚವಿಂಶತಿ ತತ್ವಗಳು ಶರೀರದಲ್ಲಿ ಎಲ್ಲ ಜೀವರೊಳಗೆ ಒಂದೇ ರೀತಿಯಾಗಿ ಇಲ್ಲ. ಬ್ರಹ್ಮದೇವರ ಶರೀರದಲ್ಲಿ ಸತ್ವಗುಣ ಜಾಸ್ತಿ, ರಜವು ತಮೋ ಗುಣಗಳ ಕಾರ್ಯ ಇಲ್ಲ. ಇದ್ದರೂ ಇಲ್ಲದೆ ಇದ್ದಂಗೆ ಅತ್ಯಲ್ಪವಾಗಿದೆ, ಅಂದರೆ ಕಾರ್ಯಕಾರಿ ಆಗಿಲ್ಲ. ಶುದ್ಧ ಸತ್ವ ಅನ್ನೋದಿರೋದು ಮುಕ್ತರಲ್ಲಿ ಮಾತ್ರ. ಬ್ರಹ್ಮದೇವರಿಗೂ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೂ ವೈಲಕ್ಷಣ್ಯವನ್ನು ಹೇಳೋ ಸಂದರ್ಭದಲ್ಲಿ ಅಜ್ಞಾನಂತು ಚತುರ್ವಾರಂ ದ್ವಿವಾರಂ ಭಯಮೇವಚ. ಇಡೀ ಒಂದು ಬ್ರಹ್ಮಕಲ್ಪದಲ್ಲಿ ಹೆಚ್ಚು ಅಂದರೆ 4 ಬಾರಿ ಅಜ್ಞಾನ, 2 ಬಾರಿ ಭಯ ಅನ್ನೋದನ್ನು ಪ್ರದರ್ಶನ ಮಾಡಿಸಿದ್ದು. ಇದು ಈ ಆಗಬೇಕಾದ್ರೆ ಅಜ್ಞಾನ, ಭಯ ಈ ಮೊದಲಾದವು ಉಂಟಾದಾಗ ಕೇವಲ ಬಾಹ್ಯ ಶರೀರದಲ್ಲಿ ಮಾತ್ರ ಬ್ರಹ್ಮದೇವರಿಗೆ ಅದರ ಅಭಿವ್ಯಕ್ತಿಯಾಗಿತ್ತು. ಸ್ವರೂಪ ದೇಹದಲ್ಲಿ ಅವುಗಳ ಪರಿಣಾಮ ಅನ್ನೋದು ಏನೂ ಇರಲಿಲ್ಲ. ಅವುಗಳನ್ನು ಅವರ ಸ್ವರೂಪ ಮನಸ್ಸು ಎಂದೂ ಕೂಡ ಅನುಭವಿಸೋದಿಲ್ಲ. ಅದಕ್ಕೆ ದೃಷ್ಟಾಂತ ಕೊಡೋದಾದರೆ ವಾಯುದೇವರ ಅವತಾರಭೂತರಾಗಿರ್ತಕ್ಕಂಥ ಹನುಮಂತ ದೇವರು ರಾವಣನ ಅಂತಃಪುರವನ್ನು ನಡುರಾತ್ರಿ ಪ್ರವೇಶ ಮಾಡ್ತಾರೆ. ಸೀತೆ ಅಲ್ಲೆಲ್ಲಾದರೂ ಇರ್ಬೋದೇನೋ ಅಂತ ಸಂಶಯಪಟ್ಟಂತೆ ಹತ್ತಿರದಿಂದ ಸೂಕ್ಷ್ಮವಾಗಿ ಪರೀಕ್ಷಿಸಿ ನೋಡ್ತಾರೆ. ರಾವಣ ಅಪಹರಣ ಮಾಡಿ ತಂದಿರತಕ್ಕಂಥ 3 ಲೋಕದ 1000 ಸುಂದರ ಸ್ತ್ರೀಯರಲ್ಲಿ ಪಾನಮತ್ತರಾಗಿ ಅಸ್ತವ್ಯಸ್ತರಾಗಿ ಉಡುಗೆಗಳನ್ನು ಧಾರಣೆ ಮಾಡಿ ಮಲಗಿರ್ತಾರೆ. ಬ್ರಹ್ಮಚಾರಿಯಾಗಿರ್ತಕ್ಕಂಥ ಹನುಮಂತ ದೇವರ ಮನಸ್ಸಿನಲ್ಲಿ ಒಂದಿಷ್ಟು ವಿಕಾರ ಅನ್ನೋದು ಆಗೋದಿಲ್ಲ. ಆಗ ಹನುಮಂತ ದೇವರು ತಮ್ಮ ಬಗ್ಗೆ ತಾವೇ ಹೇಳ್ಕೊತಾರೆ. ಯಾವುದೇ ಆತಂಕ ಇಲ್ಲದೆ ನೆಮ್ಮದಿಯಿಂದ ಮಲಗಿರ್ತಕ್ಕಂಥ ರಾವಣನ ಅಂತಃಪುರದ 1000 ಸ್ತ್ರೀಯರನ್ನು ನಾನು ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿದ್ರೂ ನನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಆಗಿಲ್ಲ. ರಾಮಾಯಣ ಸುಂದರಕಾಂಡದಲ್ಲಿ ಈ ವಿಚಾರ ತಿಳಿಸ್ತಾರೆ. ಎಲ್ಲ ಇಂದ್ರಿಯಗಳು ಕೆರಳೋದಕ್ಕೂ ಮನಸ್ಸೇ ಕಾರಣ. ಆ ಮನಸ್ಸು ನನ್ನಲ್ಲಿ ಯಾವುದೇ ರೀತಿಯಾಗಿ ವಿಕಾರಗೊಳ್ಳದೆ ಸುಸ್ಥಿತಿಯಲ್ಲಿದೆ ಅಂತ ವಾಯುದೇವರು ಅವತಾರದಲ್ಲೂ ಕೂಡ ವಾಯುದೇವರ ಕಾಮಾದಿ ಉಪದ್ರವಗಳು ಸುಳಿವು ಇಲ್ಲದೇ ಇರ್ತಕ್ಕಂಥವ್ರು ಅಂತ ತಮ್ಮ ಬಗ್ಗೆ ತಾವೇ ಹೇಳ್ಕೊತಾರೆ. ಸ್ವರ ನಂಬು ಗೆಲಿದಾತ ಶರಣ ಜನರಿಗೆ ದಾತ ಸಿರಿ ಪುರಂದರ ವಿಠಲನ ಅಚಿನ್ನ ಭಕ್ತ ಈಕ್ತ ಮುಖ್ಯ ಪ್ರಾಣನಾಥ ಅಂತ ಪುರಂದರದಾಸರು ಹೇಳ್ತಾರೆ. ಪರಮಾತ್ಮ ಸತ್ವಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀರೂಪದ ಲಕ್ಷ್ಮೀದೇವಿ ಜೊತೆಗೆ ಮಾಡುವ ವಿಹಾರದಿಂದ ಆ ಸತ್ವಗುಣದ ಕಾರ್ಯ ಸುಖಕ್ಕೆ ವೈಭವಕ್ಕೆ ಕಾರಣ. ಅವರಿಬ್ಬರ ಸ್ವಾತಂತ್ರ್ಯ ಗುಣಸ್ಪರ್ಶದಿಂದ ರುಜುಯೋಗಿಗಳ ಮಹತ್ತತ್ವಾತ್ಮಕ ಬಾಹ್ಯ ಮನಸ್ಸಿನಲ್ಲಿರುವಂಥ ಸತ್ವಗುಣ ಉಜ್ವಲವಾಗಿ ಬೆಳಗತ್ತೆ. ನಿರ್ಮಲವಾಗಿರ್ತಕ್ಕಂಥ ಜ್ಞಾನ, ಸುಖ, ಧೈರ್ಯಾದಿ ಗುಣಗಳನ್ನು ಅಭಿವ್ಯಕ್ತಿ ಮಾಡಿಕೊಡತ್ತೆ. ಸರ್ವಜ್ಞ ಸರ್ವಶಕ್ತಿ ಹೀಗೆ ಜೀವೋತ್ತಮರಾಗಿರ್ತಕ್ಕಂಥ ವಾಯುಬ್ರಹ್ಮರ ಸ್ವರೂಪವನ್ನು ಅಭಿವ್ಯಕ್ತಿ ಮಾಡಿಕೊಡುತ್ತೆ. ಉದಾಹರಣೆ ಕೊಡಬೇಕು ಅಂದರೆ, ಒಂದು ಸ್ವಿಚ್ನಿಂದ 1000 ಬಲ್ಬ್ಗಳು ಹೇಗೆ ಬೆಳಗುತ್ತೋ, ಹಾಗೆ ಲಕ್ಷ್ಮೀನಾರಾಯಣರ ಸ್ವಾತಂತ್ರ್ಯ ಸ್ಪರ್ಶದಿಂದ ವಾಯುಬ್ರಹ್ಮರ ಜ್ಞಾನ ಶಕ್ತಾದಿ ಅನಂತ ಗುಣಗಳು ಕೂಡ ಪ್ರಕಾಶಮಾನವಾಗಿ ಬೆಳಗತ್ತೆ. ಚತುರ್ಮುಖ ಬ್ರಹ್ಮದೇವರ ಶರೀರ ಮಹತ್ತತ್ವದಿಂದ ಆಗಿರುವಂಥದ್ದು. ಅದರಲ್ಲಿ ಸತ್ವಗುಣ 10 ಭಾಗ, ರಜೋಗುಣ 1 ಭಾಗ, ಅದರ 1/10 ಅಂದರೆ 1/10 ತಮೋಗುಣ. ಸತ್ವಗುಣ ಅಧಿಕ ಆಗಿದ್ದರಿಂದ ತಮೋಗುಣ ಅನ್ನೋದು ಬಲಗೊಂದತ್ತೆ. ಅದರಿಂದ ದುಃಖ ದ್ವೇಷಾದಿ ತಾಮಸ ಗುಣಗಳು ಯಾವುದೂ ಕೂಡ ಉಂಟಾಗೋದಿಲ್ಲ. ಮಹತ್ತತ್ವದಲ್ಲಿ ಸೇರಿರೋ ತಮೋಭಾಗದಿಂದ ಅಹಂಕಾರ ತತ್ವ ಸೃಷ್ಟಿ. ಈ ತಮೋಭಾಗದಲ್ಲೂ ಸತ್ವ ರಜ ತಮೋಗುಣಗಳು ಮಹತ್ತತ್ವದಂತೆ ತಾರತಮ್ಯದಿಂದ ಇದೆ. ಈ ಅಹಂಕಾರ ತತ್ವ ಬ್ರಹ್ಮಾಂಡದ ಹೊರಗೆ ರುದ್ರರ ಶರೀರ ಆಗಿರುತ್ತೆ. ಇಂದ್ರಾದಿಗಳಿಗಿಂತ ಹೆಚ್ಚೇ ಸತ್ವಗುಣ ಅಹಂಕಾರ ಶರೀರದಲ್ಲಿದ್ದರೂ ಬ್ರಹ್ಮನಿಗಿಂತ ಕಡಿಮೆ ಸತ್ವ ಇರೋದರಿಂದ ರುದ್ರ ತಾಮಸ ಅಭಿಮಾನಿ ಅಂತ ಕರೆಸ್ಕೋತಾನೆ. ಮಹತ್ತತ್ವದಲ್ಲಿ ರಜೋರಾಶಿಯಿಂದ ಬಂದಿರತಕ್ಕಂಥ 3 ಭಾಗಗಳು ತಮೋ ರಾಶಿಯಿಂದ ಬಂದ 1 ಭಾಗ ಸೇರಿಕೊಂಡಿದೆ. ಆದರೂ ಈ ರಜೋ ಮತ್ತು ತಮೋ ಭಾಗಗಳು ಶುದ್ಧ ರಜಸ್ತಮಸ್ ಭಾಗಗಳಲ್ಲ. ಅವುಗಳಲ್ಲಿ ಸತ್ವಗುಣವೇ ಅಧಿಕ ಆಗಿರುತ್ತೆ. ಅದರ ಆಧಿಕ್ಯದಿಂದ ರಜ ಮತ್ತು ತಮೋಗುಣಗಳು ಕಳಾಹೀನವಾಗಿರುತ್ತೆ, ಬಲವನ್ನು ಕಳ್ಕೊಂಡಿರುತ್ತೆ. ರಜ ಮತ್ತು ತಮೋಗುಣಗಳ ಪೈಕಿ ರಜೋಗುಣ ಅಧಿಕ ಇದ್ದರೆ ರಜೋರಾಶಿ, ತಮೋಗುಣ ಅಧಿಕ ಇದ್ದರೆ ತಮೋರಾಶಿ ಅಂತ ವ್ಯವಹಾರ. ಮಹತ್ತತ್ವದಲ್ಲಿ ಅಹಂಕಾರ ಮುಂತಾದ ತತ್ವಗಳಿಗಿಂತ ಸತ್ವಗುಣವೇ ಅಧಿಕ ಆಗಿದ್ದರಿಂದ ಅದಕ್ಕೆ ಶುದ್ಧ ಸತ್ವಾತ್ಮಕ ಅಂತ ವ್ಯವಹಾರ. ಕೇವಲ ಶುದ್ಧ ಸತ್ವ ಶರೀರ ಇರೋದು ಮುಕ್ತಲೋಕದಲ್ಲಿ ಮುಕ್ತರಿಗೆ ಮಾತ್ರ. ಅಹಂಕಾರ ತತ್ವ ಸಾತ್ವಿಕ ರಾಜಸ ತಾಮಸ ಅಂತ 3 ರೀತಿ, ಅದು ರುದ್ರದೇವರ ಶರೀರ. ಅದರ ಸಾತ್ವಿಕ ಅಂಶದಿಂದ ಮನಸ್ಸು ಮತ್ತು ಇಂದ್ರಿಯಾಭಿಮಾನಿಗಳಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳ ಶರೀರ ಸೃಷ್ಟಿಯಾಗುತ್ತೆ. ರಾಜಸ ಅಂಶದಿಂದ ಇಂದ್ರಿಯ ಬುದ್ಧಿ ಪ್ರಾಣಗಳು ಹುಟ್ಟುತ್ತೆ. ತಾಮಸ ಅಂಶದಿಂದ ಪಂಚ ತನ್ಮಾತ್ರಗಳು, ಅವುಗಳಿಂದ ಪಂಚಭೂತಗಳು ಹುಟ್ಟುತ್ತವೆ. ಈ ಪಂಚಭೂತಗಳಲ್ಲಿ ತ್ರಿಗುಣಗಳ ಪ್ರಮಾಣ ಹೀಗಿದೆ: 1000 ಭಾಗ ಸತ್ವ, 100 ಭಾಗ ರಜಸ್ಸು, 1 ಭಾಗ ತಮಸ್ಸು. ಹೀಗಾಗಿ ಪಂಚಭೂತಗಳು ಅಹಂಕಾರ ತತ್ವದ ತಮೋಭಾಗದಿಂದ ಹುಟ್ಟಿ ತಾಮಸ ಅನ್ನಿಸ್ಕೊಂಡ್ರೆ ಅವುಗಳ ಅಭಿಮಾನಿಗಳಾಗಿರ್ತಕ್ಕಂಥ ದೇವತೆಗಳು ಸರ್ವಜ್ಞರೇ ಆಗಿರ್ತಾರೆ. ಪಂಚಭೂತಗಳಲ್ಲಿರುವ ಸತ್ವ ರಜಸ್ಸುಗಳನ್ನು ಬಿಟ್ಟು ಅವುಗಳ ಸಂಪರ್ಕ ಇಲ್ಲದೆ ಕೇವಲ ತಮೋಭಾಗದಿಂದ ಪಂಚ ಪರ್ವ ಅವಿದ್ಯೆ ಅನ್ನೋದು ಹುಟ್ಟಿತು. ಅವಿದ್ಯಾ ಪಂಚಪರ್ವಾಣಿ, ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ, ಇವೇ 5 ಅವಿದ್ಯೆಗಳು. ಈ ಅವಿದ್ಯೆ ಕೇವಲ ತಮಸ್ಸಿನಿಂದ ಹುಟ್ಟಿದ್ರಿಂದ ಅದು ಬಹಳ ದುಷ್ಟ. ದುಷ್ಟ ದೈತ್ಯರು, ರಾಕ್ಷಸರು, ಪಿಶಾಚರು ಎಲ್ಲ ಅವಿದ್ಯೆಯಿಂದ ಹುಟ್ಟುತ್ತಾರೆ. ಭೂತಗಳಲ್ಲಿರುವ ರಜೋಗುಣದಿಂದ ಮನುಷ್ಯರು ಹುಟ್ಟಿದ್ರು. ಭೂತಗಳಲ್ಲಿರುವ ರಜೋಗುಣವು ತಮೋಗುಣದ ಪ್ರಭಾವದಿಂದ ಶಕ್ತಿಹೀನ ಆದಾಗ ಅದರಿಂದ ವೃಕ್ಷ ಬಳ್ಳಿಗಳು ಮೊದಲಾಗಿರ್ತಕ್ಕಂಥ ಸ್ಥಾವರ ವರ್ಗದ ಸೃಷ್ಟಿ. ಆದ್ದರಿಂದ ಭಾಗವತ ತಾತ್ಪರ್ಯದಲ್ಲಿ ತಿಳಿಸುವ ಹಾಗೆ ಮನುಷ್ಯರಿಗಿಂತ ಅತಾತ್ವಿಕ ದೇವತೆಗಳು ಹೆಚ್ಚು ಸಾತ್ವಿಕರು, ಅವರಿಗಿಂತ ತಾತ್ವಿಕರಾಗಿರ್ತಕ್ಕಂಥ ಇಂದ್ರಾದಿಗಳು, ಅವರಿಗಿಂತ ರುದ್ರ ಗರುಡ ಶೇಷ ಇವರುಗಳು, ಅವರಿಗಿಂತ ಬ್ರಹ್ಮವಾಯುಗಳು ಹೆಚ್ಚೆಚ್ಚು ಸಾತ್ವಿಕರು. ಕ್ರಮವಾಗಿ ದೇಹಯುಕ್ತರಾಗಿ ಅಭಿಮಾನಿ ರೂಪಗಳಿಂದ ಹುಟ್ಟುವಾಗಲೂ ಕೂಡ ಬ್ರಹ್ಮ, ವಾಯು, ಗರುಡ, ರುದ್ರ, ಶೇಷ ಇವರೆಲ್ಲ ದೇಹಾಭಿಮಾನ ರಹಿತರೆ. ದೇಹಾಭಿಮಾನ ಪ್ರಯುಕ್ತ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರ ಅನ್ನೋದಿಲ್ಲ, ವಿಕಾರ ರಹಿತರೆ. ಆದರೂ ಬ್ರಹ್ಮವಾಯುಗಳ ಮಹತ್ತತ್ವ ಶರೀರದಲ್ಲಿ ಅಹಂಕಾರಾದಿಗಳಿಗಿಂತ ಅಧಿಕ ಸತ್ವ ಇರೋದರಿಂದ ಅದು ಶುದ್ಧ ಸತ್ವಾತ್ಮಕ ಅಂತ ವ್ಯವಹಾರ ಅಷ್ಟೇ. ಶುದ್ಧ ಶುದ್ಧ ಸತ್ವ ಇರೋದು ಎಲ್ಲಿದ್ದರೂ ಮುಕ್ತರ ಶರೀರದಲ್ಲಿ ಮಾತ್ರ, ಮುಕ್ತಾವಸ್ಥೆಯಲ್ಲಿ. ಗರುಡ, ರುದ್ರ, ಶೇಷ ಅಹಂಕಾರ ಶರೀರದಲ್ಲಿ ಇಂದ್ರಾದಿ ಶರೀರಗಳಿಗಿಂತ ಹೆಚ್ಚು ಸತ್ವ ಇದ್ದರೂ ಬ್ರಹ್ಮವಾಯು ಶರೀರಗಳಿಗಿಂತ ಹೆಚ್ಚು ತಮೋಗುಣ ಅಂತ ತಾಮಸತ್ವ ಅಂತ ವ್ಯವಹಾರ. ದೈತ್ಯರ ಶರೀರಗಳು ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ 5 ಬಗೆಯ ಅವಿದ್ಯೆಗಳಿಂದ ಆಗಿರೋದ್ರಿಂದ ತಮೋಭಿಮಾನಿ ದುರ್ಗಾದೇವಿ ಜೊತೆಗೆ ಆ ದೈತ್ಯರ ಶರೀರದಲ್ಲಿ ಬಿಂಬರೂಪನಾಗಿರ್ತಕ್ಕಂಥ ಪರಮಾತ್ಮ ವಿಹಾರವನ್ನು ಮಾಡ್ತಾನೆ. ಆದ್ದರಿಂದ ದೈತ್ಯರಲ್ಲಿರ್ತಕ್ಕಂಥ ತಮೋಗುಣ ರೂಪವಾದ ಸ್ವಾತಂತ್ರ್ಯ ವ್ಯಕ್ತ ಆಗೋದರಿಂದ ಅಜ್ಞಾನ, ವಿಪರೀತ ಜ್ಞಾನ, ದುಃಖ, ಭಯ, ರೋಗಾದಿ ದುರ್ಗುಣಗಳೇ ಅಲ್ಲಿ ಉತ್ಪನ್ನ ಆಗುತ್ತೆ. ತಾಮಸವಾಗಿರ್ತಕ್ಕಂಥ ನಿಷಿದ್ಧ ಕರ್ಮಗಳನ್ನೇ ಅವರು ಮಾಡ್ತಾರೆ. ಇವರ ಸ್ವಾತಂತ್ರ್ಯ ಗುಣವನ್ನು ದುರ್ಗೆ ಮತ್ತು ದುರ್ಗಾಪತಿ ದುರ್ಗಾರಮಣ ತಮ್ಮ ಸ್ವಾತಂತ್ರ್ಯ ಗುಣಗಳ ಮೂಲಕ ಕ್ಷಣ ಕ್ಷಣಕ್ಕೂ ಕೂಡ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾರೆ. ಅದು ಅವರ ಸ್ವರೂಪದಲ್ಲೇ ಇರುವಂಥದ್ದು. ಆದ್ದರಿಂದ ಪ್ರತಿ ಕ್ಷಣದಲ್ಲೂ ಇವರು ತಮೋಗುಣದಿಂದ ತಾಮಸ ಕರ್ಮಗಳನ್ನು ತಾವು ಮಾಡಿ ಮಾಡಿಸ್ತಾರೆ. ಮಾಡಿಸೋದು ಅಂದರೆ ಇದು ನನ್ನ ಗುಣ, ನನ್ನ ಕರ್ಮ, ನಾನೇ ಮಾಡಿದ್ದು ಅನ್ನೋ ಅಭಿಮಾನವನ್ನು ಹುಟ್ಟಿಸೋದೇ ಹೊರತು ಬೇರೆ ಏನೂ ಅಲ್ಲ. ನಾನೇ ಮಾಡಿದ್ದೀನಿ ಅಂತ ದುರಭಿಮಾನದಿಂದ ಪಾಪಭಾಗಿಗಳಾಗ್ತಾರೆ. ಅದೇ ಸಾತ್ವಿಕರಲ್ಲಿ ಸತ್ವಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಶ್ರೀರೂಪದ ಲಕ್ಷ್ಮೀದೇವಿ ಜೊತೆಗೆ ಬಿಂಬರೂಪಿ ಪರಮಾತ್ಮ ಶರೀರ ಇಂದ್ರಿಯಗಳ ಸತ್ವಗುಣದಲ್ಲಿ ವಿಹಾರ ಮಾಡ್ತಾನೆ. ಅವರ ಸ್ವಾತಂತ್ರ್ಯವು ಕೂಡ ಕ್ಷಣ ಕ್ಷಣ ಅಭಿವ್ಯಕ್ತಿ ಆಗತ್ತೆ. ತಮೋಗುಣ ಅಲ್ಲೇ ಇದ್ದರೂ ಅದರಲ್ಲಿ ಹೆಚ್ಚಾಗಿ ಭಗವಂತನ ವಿಹಾರ ಇಲ್ಲದೇ ಇದ್ದರಿಂದ ಅದು ವ್ಯಕ್ತವಾಗದೆ ದುರ್ಬಲವಾಗಿ ಇರುತ್ತೆ. ವ್ಯಕ್ತವಾದ ಪ್ರಬಲ ಸತ್ವಗುಣವೇ ಸಾತ್ವಿಕರಲ್ಲಿ ಜ್ಞಾನ, ಸುಖ, ಧೈರ್ಯಾದಿ ಗುಣಗಳನ್ನು, ಪರಮಾತ್ಮನ ಪೂಜಾತ್ಮಕ ಪುಣ್ಯಕರ್ಮಗಳನ್ನು ಕ್ಷಣ ಕ್ಷಣವೂ ಉಂಟು ಮಾಡುತ್ತೆ. ಭಗವಂತ ಅವುಗಳಿಗೆ ಒಲಿದು ಪುಣ್ಯವನ್ನೇ ನೀಡ್ತಾನೆ, ಪಾಪವನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಪರಮಾತ್ಮ ಈ ರೀತಿಯಾಗಿ ವಿಹಾರ ಯಾಕೆ ಮಾಡ್ತಾರೆ ಅಂದರೆ, ಶ್ರೀಧರ ದುರ್ಗಾಲಲನೆಯರ ಕೂಡಿ ಸುಖಮಯ ಲೀಲೆಗೈಯಲು ಈ ವಿಹಾರ ಅಂತ. ಪರಮಾತ್ಮ ಈ ಲಕ್ಷ್ಮೀದೇವಿಯ ಜೊತೆಗೆ ಶ್ರೀ ಭೂರು ಮತ್ತು ದುರ್ಗಾರೂಪ ಈ ರೀತಿಯಾಗಿ ತಾನು ನಿತ್ಯ ಸುಖಮಯನಾಗಿದ್ದರೂ ಕೂಡ ವಿಹಾರ ಮಾಡ್ತಾನೆ. ಅದರಿಂದ ತ್ರಿಗುಣಗಳ ಕಾರ್ಯ ಅನ್ನೋದು ಆಗ್ತಾ ಇದೆ. ಸೋಯಂ ವಿಹಾರ ಇಹ ಮೇ ತನುಭೃತ್ ಸ್ವಭಾವ ಸಂಭೂತಯೇ ಭವತಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ದಂಗೆ, ಪರಮಾತ್ಮರ ಲಕ್ಷ್ಮೀದೇವಿಯ ಜೊತೆಗೆ ವಿಹಾರ ಮಾಡೋದ್ರಿಂದ ಜೀವರಿಗೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷರೂಪ ಪ್ರಯೋಜನಗಳೆಲ್ಲ ಉಂಟಾಗತ್ತೆ. ಆದ್ದರಿಂದ ಜೀವರ ಸ್ವಭಾವ ಸಂಭೂತಿ ಅಂದರೆ ಸ್ವರೂಪ ಅಭಿವ್ಯಕ್ತಿ ರೂಪ ಪ್ರಯೋಜನ ಅನ್ನೋದು ಉಂಟಾಗತ್ತೆ. ಈ ವಿಹಾರದಲ್ಲಿ ಲಕ್ಷ್ಮೀದೇವಿಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯಾಂಶದ ವ್ಯಾಪಾರ ಅನ್ನೋದಿದೆ. ಅದು ಲಕ್ಷ್ಮೀದೇವಿಯ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಅಭಿವ್ಯಕ್ತಿ ಮಾಡುತ್ತೆ. ತ್ರಿಗುಣಗಳಿಗೆ ಲಕ್ಷ್ಮೀ ಮುಖ್ಯಾಭಿಮಾನಿನಿ. ಅವಳ ಜೊತೆ ಪರಮಾತ್ಮ ವಿಹಾರ ಮಾಡುವಾಗ ತ್ರಿಗುಣಗಳಲ್ಲಿ ಉದ್ರೇಕ ಅನ್ನೋದುಂಟಾಗತ್ತೆ. ಜೀವನ ಚೈತನ್ಯಕ್ಕೆ ಆನಂದ ಉಂಟಾದಾಗ ಅವನಿಗೆ ಅಭಿಮಾನ ಪಾತ್ರವಾಗಿರುವಂತಹ ಶರೀರದಲ್ಲಿ ಆಶ್ಚರ್ಯ, ರೋಮಾಂಚನ ಎಲ್ಲ ಉಂಟಾಗತ್ತೆ. ಅದೇ ರೀತಿಯಾಗಿ ಭಗವಂತ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರ ವಿಹಾರದಿಂದ ಸತ್ವಾದಿ ಗುಣಗಳಲ್ಲಿ ಉದ್ರೇಕ ಆದಾಗ ಅಲ್ಲಿ ಕಾರ್ಯರೂಪ ಅನ್ನೋದು ಅಭಿವ್ಯಕ್ತಿ ಆಗತ್ತೆ. ಯಾವ ಪ್ರಮಾಣದಲ್ಲಿ ಅಂದರೆ ಅದನ್ನು ಹೇಳ್ತಾರೆ, ದೀಪಜ್ವಾಲೆ ವರ್ತಿಗಳನುಸರಿಸಿ ಜನರ ಆಲಿಗೊಪ್ಪುವ ತೆರದಿ ಅಂತ ದೃಷ್ಟಾಂತವನ್ನು ಕೊಡ್ತಾರೆ. ಹೀಗೆ ಭಗವಂತ ತ್ರಿವಿಧ ಜೀವರಾಶಿಗಳಲ್ಲಿ ಎಲ್ಲ ಕಾಲದಲ್ಲೂ ಆ ತ್ರಿಗುಣ ಕಾರ್ಯಗಳನ್ನು ಹರಿತ ತೋರ್ಪ ಸರ್ವತ್ರ ಸರ್ವಕಾಲದಿ ಕಾಲಕಾಲಕ್ಕೆ ಅದನ್ನು ಅಭಿವ್ಯಕ್ತಿ ಮಾಡಿಕೊಡ್ತಾನೆ. ಇದು ಭಗವಂತ ತಾನು ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅವನ ಸ್ವಾತಂತ್ರ್ಯಾಂಶದ ಕಾರ್ಯ. ಕೊನೆಗೇನು ಮಾಡ್ತಾನೆ, ಕಲ್ಪಾವಸಾನಕ್ಕೆ ಕೊಡುವ ಅನಾಯಾಸ ಅವರವರ ಗತಿಯ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದಂಗೆ, ಗತಿ ಪ್ರಧಾನ ಆಗೋ ತನಕ ಭಗವಂತ ಈ ಸ್ವಾತಂತ್ರ್ಯಾಂಶದ ವ್ಯಾಪಾರವನ್ನು ಮಾಡಿ ತನ್ನ ಲಲನೆಯರ ಜೊತೆಗೆ ಈ ಶರೀರದಲ್ಲಿ ವಿಹಾರವನ್ನು ಮಾಡ್ತಾನೆ. ಆಲಯಗಳೊಳಿಪ್ಪ ದೀಪ ಜ್ವಾಲೆ ಅಂದರೆ ಮನೆಯಲ್ಲಿ ಅಥವಾ ಆಲಯದಲ್ಲಿ ಅಂದರೆ ದೇವಮಂದಿರದಲ್ಲಿ ಈ ದೀಪದ ಜ್ವಾಲೆ ಅಥವಾ ಪ್ರಕಾಶ ಹೇಗಿರುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ಬತ್ತಿಗಳನ್ನು ಮತ್ತು ತೈಲವನ್ನು ಅನುಸರಿಸಿ ಇರುವಂಥದ್ದು. ಬತ್ತಿಗಳು ದಪ್ಪ ಇದ್ದರೆ ಅಥವಾ ಸಂಖ್ಯೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಹೆಚ್ಚಿನ ಬೆಳಕು ಬರುತ್ತೆ, ಕಮ್ಮಿ ಇದ್ದರೆ ಕಮ್ಮಿ ಬೆಳಕು ಅನ್ನೋದು ಬರ್ತಾ ಇದೆ. ಅದೇ ರೀತಿಯಾಗಿ ಜೀವನದಲ್ಲಿರ್ತಕ್ಕಂಥ ತ್ರಿಗುಣಗಳಲ್ಲಿ ಯಾವ ಗುಣ ಅಧಿಕವಾಗಿ ಇದೆಯೋ ಹೆಚ್ಚಿದೆಯೋ ಆ ಗುಣ ಹೆಚ್ಚು ಕಾರ್ಯ ಮಾಡುತ್ತೆ. ಸತ್ವಗುಣ ಅಧಿಕ ಇದ್ದರೆ ಜ್ಞಾನ, ಸುಖ, ಧೈರ್ಯ ಮೊದಲಾಗಿರ್ತಕ್ಕಂಥ ಕಾರ್ಯ ಅನ್ನೋದು ಅಧಿಕ. ತಮೋಗುಣ ಅಧಿಕ ಇದ್ದರೆ ಅಜ್ಞಾನ, ದುಃಖ, ಭಯ ಮೊದಲಾಗಿರ್ತಕ್ಕಂಥ ಕಾರ್ಯ ತೋರ್ಪ ಸರ್ವತ್ರ. ಸತ್ವಗುಣ ಮತ್ತು ತಮೋಗುಣ ಸಮಸಮ ಇದ್ದರೆ ಮಿಶ್ರರೂಪವಾಗಿರ್ತಕ್ಕಂಥ ಸತ್ಕರ್ಮಗಳು, ದುಷ್ಕರ್ಮಗಳು ಎರಡೂ ರೀತಿಯಾಗಿರ್ತಕ್ಕಂಥ ಕರ್ಮಗಳ ಅಭಿವ್ಯಕ್ತಿ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಆ ಶರೀರದಲ್ಲಿ ವಿಹಾರ ಮಾಡಿದಾಗ ಕಾಣಿಸುತ್ತೆ, ಅಭಿವ್ಯಕ್ತಿ ಆಗತ್ತೆ. ಈ ಸತ್ವಗುಣ ಅನ್ನೋ ಎಣ್ಣೆ ಬತ್ತಿ ಸಂಖ್ಯೆಯಲ್ಲೂ ಗಾತ್ರದಲ್ಲೂ ದೊಡ್ಡದಿದ್ದು ನಿರ್ಮಲವಾಗಿರ್ತಕ್ಕಂಥ ಜ್ಞಾನಾನಂದದ ಬೆಳಕನ್ನು ಜೀವಸ್ವರೂಪದ ಮನೆಯಲ್ಲಿ ಉಜ್ವಲವಾಗಿ ಬೆಳಗಿಸತ್ತೆ. ಮನುಷ್ಯರಲ್ಲಿ ಈ ಸತ್ವಗುಣ ಅಧಿಕವಾಗಿ ಇಲ್ಲದೇ ಇದ್ದರೂ ಅದರಲ್ಲಿ ಭಗವಂತ ಹೆಚ್ಚಾಗಿ ವಿಹಾರ ಮಾಡಿ ಸಾತ್ವಿಕ ಗುಣಕರ್ಮಗಳನ್ನು ಆಯಾ ಜೀವರಿಂದ ಮಾಡಿ ಮಾಡಿಸ್ತಾನೆ. ಇದು ಭಗವಂತನ ಕಾರುಣ್ಯ. ಜೀವರ ಸ್ವಾತಂತ್ರ್ಯ ಗುಣವನ್ನು ಅಭಿವ್ಯಕ್ತಿ ಮಾಡಿ ಈ ಗುಣಕರ್ಮಗಳನ್ನು ನಾನು ಮಾಡಿದ್ದೆಂದು ಅಭಿಮಾನ ಹುಟ್ಟಿಸಿ ಭಗವಂತನಿಗೆ ಸಮರ್ಪಣ ಮಾಡುವ ಬುದ್ಧಿಯನ್ನು ತಾನೇ ಕೊಡ್ತಾನೆ ಭಗವಂತ. ನಾನು ಮಾಡಿದ್ದೆನ್ನುವ ಅಭಿಮಾನವನ್ನು ಸಾತ್ವಿಕರಿಗೂ ಭಗವಂತ ಕೊಟ್ಟೇ ಕೊಡ್ತಾನೆ ಅನ್ನೋದನ್ನು ಋಷಭ ಸೂಕ್ತದಲ್ಲೇ ತಿಳಿಸ್ತಾರೆ. ಭೀಮಸೇನ ದೇವರು, ನಾನೂ ಯುದ್ಧದಲ್ಲಿ ಭಗವಂತನಂತೆ ಮರಣ ಹೊಂದದೆ ಗಾಯವೂ ಆಗದೇ ಇದ್ದಂಗೆ ಶತ್ರುಗಳನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಹೇಳಿ ಶತ್ರು ಸಂಹಾರ ಕರ್ಮವನ್ನು ಅಲ್ಲಿಯೇ ರಣರಂಗದಲ್ಲಿ ಸೂತ್ರಧಾರನಾಗಿ ನಿಂತಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನಿಗೆ ಅಲ್ಲೇ ಅರ್ಪಣೆಯನ್ನು ಕೂಡ ಮಾಡ್ತಾರೆ. ಆದರೆ ಕೌರವರು ದೇವತೆಗಳ ಆವೇಶದಿಂದ ಮಾಡಿರುವಂತಹ ಪುಣ್ಯವನ್ನು ತಾನು ಅಪಹಾರ ಮಾಡಿ ಆ ಪುಣ್ಯದಿಂದಲೂ ತಾನು ಸಂಪಾದಿಸಿದ ಬೇರೆ ಪುಣ್ಯದಿಂದಲೂ ತುಂಬಿಕೊಂಡು ಪ್ರವರ್ಧಮಾನನಾಗಿ ಉತ್ತಮನಾಗುತ್ತಾನೆ. ಅದೇ ದುರ್ಯೋಧನ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಮಾಡೋದನ್ನು ಬಿಟ್ಟು ಆ ಭಗವಂತನನ್ನು ನಿಂದೆ ಮಾಡ್ತಾನೆ. ನಾನೇನು ಪಾಪ ಮಾಡಿದ್ದೀನಿ, ರಣರಂಗದಲ್ಲಿ ಮರಣ ಹೊಂದಿ ವೀರ ಸ್ವರ್ಗವನ್ನು ಪಡೆದವರಲ್ಲಿ ನನಗಿಂತ ಬೇರೆ ಉತ್ತಮರು ಯಾರಿದ್ದಾರೆ? ಪಾಂಡವರ ಸಂಹಾರಕ್ಕಾಗಿ ಕರ್ಣನು ಬೇಡಿ ಪಡ್ಕೊಂಡಿರ್ತಕ್ಕಂಥ ಶಕ್ತಿಯಾಯುಧವನ್ನು ಘಟೋತ್ಕಚನ ಮೇಲೆ ಪ್ರಯೋಗಿಸುವಂತೆ ಮಾಡಿದವನು ನೀನು, ನಿನಗಿಂತ ದೊಡ್ಡ ಪಾಪಿ ಯಾರಿದ್ದಾರೆ ಅಂತ ದುರ್ಯೋಧನ ಆತ್ಮಪ್ರಶಂಸನೆ ಮಾಡಿಕೊಂಡು ಪರಮಾತ್ಮನನ್ನು ನಿಂದೆಯನ್ನು ಮಾಡ್ತಾನೆ. ಕೊನೆಗೆ ಹಾಗೆ ಪ್ರಾಣ ಬೀಳ್ತಾನೆ, ಆಮೇಲೆ ತಮಸ್ಸನ್ನು ಸೇರ್ತಾನೆ. ಹೀಗೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ, ತ್ರಿಗುಣಾಭಿಮಾನಿ ಇವರ ವಿಹಾರದಿಂದ ತ್ರಿಗುಣಗಳಲ್ಲಿ ಜೀವರ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಅಭಿವ್ಯಕ್ತವಾಗಿ ಬೆಳಗಿ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ತ್ರಿವಿಧ ಗತಿಗೆ ಕಾರಣವಾಗುತ್ತೆ ಅನ್ನೋ ವಿಚಾರವನ್ನೆಲ್ಲಿ ತಿಳಿಸ್ತಾರೆ. ಹಾಗೆ ದೀಪದ ಜ್ವಾಲೆಗಳು ಭಕ್ತಿಗಳಿಗೆ ಅನುಸಾರವಾಗಿ ಜನರ ಕಣ್ಣಿಗೆ ಕಾಣುವಂತೆ ಭಗವಂತ ಎಲ್ಲ ಕಡೆ ತನ್ನ ವ್ಯಾಪಾರಗಳನ್ನು ತೋರಿಸ್ತಾನೆ. ಆನಂದಮಯನಾಗಿರ್ತಕ್ಕಂಥ ಭಗವಂತ ಆಯಾ ಕಾಲದಲ್ಲಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಜೊತೆಗೆ ವಿಹಾರ ಮಾಡಿದಾಗ ಜೀವರಿಗೆ ಆಯಾ ತ್ರಿಗುಣ ಕಾರ್ಯಗಳು ಅವರವರ ಸ್ವರೂಪಕ್ಕೆ ತಕ್ಕಂತೆ ಅಭಿವ್ಯಕ್ತಿ ಆಗತ್ತೆ. ಆದ್ದರಿಂದ ಪರಮಾತ್ಮನ ವಿಹಾರ ಅನ್ನೋದು ಜೀವರಿಗಾಗಿ ಹೊರತು ಪರಮಾತ್ಮನಿಗೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನವೂ ಇಲ್ಲ.